ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು ಹಾಗೂ ಇಂದಿನ ಕಿಸಾನ್ ವಾಣಿ ಕೃಷಿ ರಂಗಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ರೈತ ಮಿತ್ರರೇ, ಇಂದಿನ ಕಿಸಾನ್ ವಾಣಿಯಲ್ಲಿ ಕೇಳಿ ಕೃಷಿ ರಂಗ. ಏಲಕ್ಕಿ ಹಾಗೂ ಕಾಳುಮೆಣಸಿನ ಬೆಳೆಯಲ್ಲಿ ಕೈಗೊಳ್ಳಬಹುದಾದ ಮುಂಜಾಗ್ರತಾ ಕ್ರಮಗಳ ಕುರಿತು ಸಕಲೇಶ್ಪುರದ ಸಂಬಾರ ಮಂಡಳಿಯ ಹಿರಿಯ ವಿಜ್ಞಾನಿ ಈಶ್ವರಪ್ಪ ಆರ್ ನೂಲ್ವಿ ಅವರೊಂದಿಗೆ ಸಂದರ್ಶನ. ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಾಳುಮೆಣಸು ಹಾಗೂ ಏಲಕ್ಕಿ ಬೆಳೆಯಲ್ಲಿ ಕೈಗೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕಾಳುಮೆಣಸು ಮತ್ತು ಏಲಕ್ಕಿ ಸಾಂಬಾರ ಪದಾರ್ಥಗಳು, ಸಾಂಬಾರ ಬೆಳೆಗಳು, ಅವುಗಳಿಗೆ ಇರುವಂತಹ ಬೆಲೆಯ ಕಾರಣಕ್ಕೆ ಇವತ್ತು ಹೆಚ್ಚು ಪ್ರಮಾಣದಲ್ಲಿ ಈ ಬೆಳೆಗಳ ಸಾಗುವಳಿಯನ್ನು ಮಾಡಲಾಗ್ತಾ ಇದೆ. ಹಿಂದೆಲ್ಲ ಕೇವಲ ಮಲೆನಾಡಿಗಷ್ಟೇ ಸೀಮಿತ ಆಗಿದ್ದಂತಹ ಕಾಳುಮೆಣಸು ಹಾಗೂ ಏಲಕ್ಕಿ ಇವತ್ತು ಬಯಲುಸೀಮೆಯಲ್ಲಿಯೂ ಕೂಡ ಸಾಕಷ್ಟು ಜನ ಕೃಷಿಕರು ಬೆಳೀತಾ ಇದ್ದಾರೆ. ಅರಸೀಕೆರೆ, ಚನ್ನರಾಯಪಟ್ಟಣದಂತಹ ಭಾಗಗಳಲ್ಲಿಯೂ ಕೂಡ ಇದರ ಸಾಗುವಳಿ ಹೆಚ್ಚಾಗಿಯೇ ನಡೆದಿದೆ. ಈ ಎರಡು ಬೆಳೆಗಳು ಕೂಡ ದೀರ್ಘಾವಧಿಯ ಬೆಳೆ ಆಗಿರೋದ್ರಿಂದ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ನಾವು ಆಗಾಗ್ಗೆ ಅನುಸರಿಸಬೇಕಾಗುತ್ತೆ. ಯಾಕೆ ಅಂತ ಹೇಳಿದರೆ ವರ್ಷಗಟ್ಟಳೆ ನಮಗೆ ಸಮಯ ಬೇಕು. ಕಾಳುಮೆಣಸು ಒಂದು ಹಂತಕ್ಕೆ ಬರಬೇಕು ಅಂತ ಹೇಳಿದರೆ ಸುಮಾರು 5-7 ವರ್ಷಗಳ ಸಮಯ ಬೇಕಾಗುತ್ತೆ. ಏಲಕ್ಕಿ ಫಸಲನ್ನು ಬೇಗ ಪ್ರಾರಂಭ ಮಾಡಿದರೂ ಕೂಡ ಅದು ಕೂಡ ಒಂದು ಹಂತಕ್ಕೆ ಬರಲಿಕ್ಕೆ 3-4 ವರ್ಷಗಳೇ ಹಿಡಿಯುತ್ತೆ. ಈ ನಡುವೆ ನಾವು ಏನಾದರೂ ಒಂದು ಸಣ್ಣ ಪುಟ್ಟ ತಪ್ಪುಗಳಾದರೂ ಕೂಡ ಈ ಬೆಳೆಗೆ ಹಾನಿಯಾಗ್ತಕ್ಕಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಮತ್ತೆ ನಾವು ಹೊಸದಾಗಿ ಗಿಡವನ್ನು ತಂದು ನಾಟಿ ಮಾಡಿ ಬೆಳೆಸ್ತಕ್ಕಂಥದ್ದು ಕೃಷಿಕರಿಗೆ ಸಾಕಷ್ಟು ತ್ರಾಸವಾಗುತ್ತೆ. ಆ ಕಾರಣಕ್ಕಾಗಿ ನಾವು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿದರೆ ಒಂದು ಒಳ್ಳೆಯ ಬೆಳೆಯನ್ನು ಫಸಲನ್ನು ಪಡೆಯಬಹುದು ಈ ಬೆಳೆಗಳಲ್ಲಿ ಅನ್ನುವಂಥ ವಿಚಾರಗಳನ್ನು ಇವತ್ತು ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಸಕಲೇಶಪುರದಲ್ಲಿರುವ ಸಾಂಬಾರ ಮಂಡಳಿಯ ಹಿರಿಯ ವಿಜ್ಞಾನಿಗಳಾದ ಈಶ್ವರ ನೂಲ್ವಿ ಅವರು. ಈಶ್ವರಪ್ಪ ನೂಲ್ವಿ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಾಳುಮೆಣಸು ಹಾಗೂ ಏಲಕ್ಕಿ ಬೆಳೆ ಈಗ ನಮ್ಮ ಜಿಲ್ಲೆಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಆಗ್ತಾ ಇದೆ. ಈ ಬೆಳೆಯ ಒಂದಷ್ಟು ಪರಿಚಯವನ್ನ ಮಾಡಿಕೊಡಿ. ರೈತ ಬಂದವರಿಗೆ ನಮಸ್ಕಾರಗಳು. ಏಲಕ್ಕಿ ಮತ್ತೆ ಮೆಣಸು ನಮ್ಮ ಪ್ರಮುಖ ವಾಣಿಜ್ಯ ಬೆಳೆಗಳು ಈ ಭಾಗದಲ್ಲಿ. ಸಕಲೇಶ್ಪುರ, ಅರಕಲಗೂಡು, ಬೇಲೂರು, ಆಲೂರು, ಆಮೇಲೆ ನಮ್ಮ ಮಧುಸೂದನ್ ಅವರು ಹೇಳಿದಂಗೆ ಚನ್ನರಾಯಪಟ್ಟಣ, ಅರಸೀಕೆರೆಯಲ್ಲೂ ಕೂಡ ಏಲಕ್ಕಿ ಮತ್ತು ಮೆಣಸನ್ನು ಬೆಳೀತಾ ಇದ್ದಾರೆ. ಇದು ಒಳ್ಳೆಯ ಸಂಗತಿ. ಏಲಕ್ಕಿಯಲ್ಲಿ ನಾವು ಏನ್ ಮಾಡ್ತೇವೆ ಅಂದ್ರೆ ರೇಟ್ ಬಂದಾಗ ರೈತರು ಹಾಕ್ಲಿಕ್ಕೆ ಹೋಗ್ತಾರೆ, ಅದು ತಪ್ಪು. ಆ ರೀತಿ ಮಾಡಬಾರದು. ರೇಟ್ ಬರಲಿ ಬರದೇ ಇರಲಿ, ನಿಮಗೆ ಎಷ್ಟು ಸಾಧ್ಯತೆಯೋ ನಿಮ್ಮ ಶಕ್ತಿಗೆ ಅನುಗುಣವಾಗಿ ಏಲಕ್ಕಿನ ಬೆಳೀತಾ ಹೋಗಬೇಕು. ಒಂದಿಲ್ಲ ಒಂದಿನ ನಿಮಗೆ ಒಳ್ಳೆ ಫಸಲು ಬರುತ್ತೆ ಮತ್ತು ಒಳ್ಳೆ ರೇಟು ಕೂಡ ದಕ್ಕುತ್ತೆ. ರೇಟ್ ಇಲ್ಲ ಅಂತೇಳಿ ನೀವು ತೋಟ ಅಲಕ್ಷ್ಯ ಮಾಡಿದ್ರೆ ಮತ್ತದನ್ನ ರೇಟ್ ಬಂದಾಗ ರೀಜುವಿನೇಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಸೊ ಅವಾಗ ಅದಕ್ಕೆ ಏನಾಗುತ್ತೆ, ಕಟ್ಟೆ ಡಿಸೀಸು. ನಮ್ಮ ಕರ್ನಾಟಕದಲ್ಲಿ ಕಟ್ಟೆ ಮೇಜರ್ ಪ್ರಾಬ್ಲಮ್. ಅದರಿಂದ ಕಟ್ಟೆ ಮತ್ತೆ ಕೊಳೆ ರೋಗ ಇವೆರಡು ಬಂದ್ರೆ ಅದು ನಮಗೆ ಒಳ್ಳೇದಾಗಲ್ಲ. ಮತ್ತೆ ರೇಟ್ ಬಂದಾಗ ಫಸಲು ಇರಲ್ಲ. ಫಸಲು ಇದ್ದಾಗ ರೇಟ್ ಇದ್ರೆ ತುಂಬಾ ಲಾಭದಾಯಕ ಬೆಳೆ. ಒಂದ್ಸಲ ಏನಾಗುತ್ತೆ, ಬಿಕಾಸ್ ಆಫ್ ಯಾವ್ದು ಕರೋನಾ ಅದಿಂದಾಗ್ಲಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಡೌನ್ ಆಗಿದ್ರಿಂದ, ಆಮೇಲೆ ನಮ್ಮಲ್ಲೇ ಉಪಯೋಗ ಕಡಿಮೆ ಆಗಿದ್ರಿಂದ ದೇವಸ್ಥಾನಗಳೆಲ್ಲ ಬಂದಾದವು. ಹಾಗಾಗಿ ಏಲಕ್ಕಿನ ಯಾರು ಹೆಚ್ಚು ಬಳಕೆ ಮಾಡಲಿಲ್ಲ. ಅದರಿಂದ ನಮಗೆ ರೇಟ್ ಬಿದ್ದಿರಬಹುದು, ಒಪ್ಕೊಂತೀನಿ. ಬಟ್ ಇವತ್ತಿಲ್ಲ ನಾಳೆ ರೇಟ್ ಖಂಡಿತ ಇದಕ್ಕೆ ಬಂದೇ ಬರುತ್ತೆ. ಆದ್ದರಿಂದ ರೈತರು ಒಳ್ಳೆ ತಳಿಗಳನ್ನ ಆಯ್ಕೆ ಮಾಡಿ, ನಿಮಗೆ ಸೂಕ್ತವಾದ ತಳಿಗಳು, ನಿಮ್ಮ ಭಾಗಕ್ಕೆ ಯಾವ್ದು ತಳಿ ಸೂಕ್ತವೋ ಆ ತಳಿಗಳನ್ನ, ಫಾರ್ ಎಕ್ಸಾಂಪಲ್ ICRA 3 ಇರಬಹುದು, ಆಮೇಲೆ ನೆಲ್ಯಾಣಿ ಗೋಲ್ಡ್. ನೆಲ್ಯಾಣಿ ಗೋಲ್ಡ್ ಇದು ಎಂತ ಬೆಳೆ ಅಂದ್ರೆ ಬೇಸಿಗೆಯಲ್ಲಿ ನೀರು ಮತ್ತು ನೆರಳು ಇದ್ದಂತ ಪ್ರದೇಶದಲ್ಲಿ ಭಾರಿ ಚೆನ್ನಾಗಿ ಬರುತ್ತೆ. ನೀವು ಎಷ್ಟು ಅದನ್ನ ಕೇರ್ ತಗೊಳ್ತೀರೋ ಅಷ್ಟು ಅದು ಒಳ್ಳೆ ಇಳುವರಿ ಕೊಡುತ್ತೆ. ಆದ್ದರಿಂದ ನೀವು ಜಾಸ್ತಿ ಹಾಕಬಾಡಿ, ಏರಿಯಾ ಜಾಸ್ತಿ ಎಕ್ಸ್ಟೆನ್ಷನ್ ಮಾಡಿ ಮೇಂಟೈನ್ ಮಾಡದೇ ಹೋಗೋಂಗಿರಬಾರ್ದು. 100-200 ಗಿಡ ಹಾಕೊಳ್ಳಿ ಮಿನಿಮಮ್. ನಿಮಗೆ ಎಷ್ಟು ತಾಕತ್ತಿದೆಯೋ ಅಷ್ಟು ಮಾಡಿಕೊಂಡು ಒಳ್ಳೆ ಜಾಸ್ತಿ ಫಸಲು ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ಕೊಳ್ಳಿ. ಸೊ ಅದರಿಂದ ನಿಮಗೆ ಅದರಿಂದ ಏನಾಗುತ್ತೆ, ಜಾಸ್ತಿ ಕೇರ್ ಮಾಡ್ದಂಗೆ ಆಗುತ್ತೆ, ಆಮೇಲೆ ನಿಮಗೆ ಒಳ್ಳೆ ಇಳುವರಿ ಬರಲಿಕ್ಕೆ ಅದಕ್ಕೆ ಅನುಕೂಲ ಆಗುತ್ತೆ. ಸೊ ರೇಟ್ ಬಂದಾಗ ನೀವು ಅದನ್ನ ಕಂಟಿನ್ಯೂ ಮಾಡ್ತಾ ಇದ್ರೆ ಒಂದಲ್ಲ ಒಂದಿನ ರೇಟ್ ಬಂದಾಗ ಅದರಿಂದ ತುಂಬಾ ಲಾಭ ಆಗುತ್ತೆ ನಿಮಗೆ. ಸಾಮಾನ್ಯವಾಗಿ ಈ ಏಲಕ್ಕಿ ಬೆಳೆಯಲ್ಲಿ ಈ ನಾಟಿಯಿಂದ ಕೊಯ್ಲಿನವರೆಗೆ ಅಥವಾ ಮಾರುಕಟ್ಟೆಯವರೆಗೆ ಏನೆಲ್ಲ ಮಾಡ್ತಾರೆ ನಮ್ಮ ಕೃಷಿಕರು, ಏನ್ ಮಾಡಬಾರದು ಮತ್ತೆ ಏನನ್ನ ಮಾಡಬೇಕು? ಜೂನ್ ತಿಂಗಳಲ್ಲೇ ನಾಟಿ ಮಾಡಬೇಕು. ನಾನು ಹೇಳಿದ್ನಲ್ಲ, ತಳಿಗಳ ಆಯ್ಕೆ ಬಹಳ ಇಂಪಾರ್ಟೆಂಟ್. ಐಸಿಯ ರೈತರಿ ತಗೊಳ್ಳಿ ನೀವು, ಅದರಿಂದ ಏನಾಗುತ್ತೆ, 750 ಗ್ರಾಮ್ ಇಂದ 1 ಕೆಜಿ ವರೆಗೂ ತೆಗಿಬಹುದು ನೀವು ಡ್ರೈ. ಕೇರಳ ಏಲಕ್ಕಿ ಆದ್ರೆ 100-200 ಗಿಡ ಹಾಕೊಳ್ಳಿ, ಒಂದು ಗಿಡದಿಂದ ನಿಮಗೆ 1.5 ಕೆಜಿ 2 ಕೆಜಿ ಡಬಲ್, ಇಲ್ಲಿ ಐಸಿ ರೈತರಿ ಏನಿದೆಯಲ್ಲ ಅದ್ರ ಡಬಲ್ ಬಂದೇ ಬರುತ್ತೆ. ಆಮೇಲೆ ನಮ್ಮ ಇನ್ಸ್ಟಿಟ್ಯೂಟ್ ಇಂದ ಒಂದು ಹೈಬ್ರಿಡ್ ಈಗ ತಳಿ ಬಿಡುಗಡೆ ಮಾಡ್ತಾ ಇದಾರೆ, ಅದಿನ್ನು ಪೈಪ್ ಲೈನ್ ಅಲ್ಲಿದೆ, ಅದು ರೈತರಿಗೆ ಇನ್ನು ತಲುಪುವಂತ ಸ್ಟೇಜಿಗೆ ಬಂದಿಲ್ಲ. ಬಂದ್ರೆ ಅದನ್ನೊಂದು ನೀವು ಟ್ರೈ ಮಾಡಬಹುದು. ಏಲಕ್ಕಿನ ಯಾವಾಗಲೂ ಜೂನ್ ತಿಂಗಳಲ್ಲೇ ಬೆಳಿಬೇಕು. ನೀರಿನ ವ್ಯವಸ್ಥೆ ಎಲ್ಲಿ ಚೆನ್ನಾಗಿದೆಯೋ ಅಲ್ಲಿ ಮಾಡಿದ್ರೆ ತುಂಬಾ ಒಳ್ಳೇದು, ಯಾಕಂದ್ರೆ ಬೇಸಿಗೆಯಲ್ಲಿ ಇದಕ್ಕೆ ನೀರು ಬೇಕಾಗುತ್ತೆ. ಮಳೆಗಾಲದಲ್ಲಿ ಅಡಿಯಲ್ಲಿ ನೀರು ನಿಲ್ಲಬಾರದು, ಬಸಿಗಾಲುವೆ ಮಾಡಿ ನೀರನ್ನು ಓಡಿಸಬೇಕು. ತಗ್ಗು ಪ್ರದೇಶದಲ್ಲಿ ಇದನ್ನ ಬೆಳಿಲಿಕ್ಕೆ ಹೋಗಬೇಡಿ. 24 ಅವರ್ಸ್ ನೀರು ನಿಂತರೆ ಅದು ಕೊಳತೋಗುತ್ತೆ. ಆದ್ರಿಂದ ದಿನ್ಯ ಪ್ರದೇಶ ಅಥವಾ ಇಳಿಜಾರು ಪ್ರದೇಶದಲ್ಲಿ ಇದನ್ನ ಬೆಳೆದ್ರೆ ಸೇಡು ಇರಬೇಕು, ಅಂತ ಪ್ರದೇಶದಲ್ಲಿ ಬೆಳೆದ್ರೆ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಇದನ್ನ ನಾಟಿ ಅದ ಹೇಳಿದಂಗೆ ಜೂನ್ ಇಂದ ಸೆಪ್ಟೆಂಬರ್ ವರೆಗೂ ಮಾಡಬಹುದು. ಜಾಸ್ತಿ ಮಳೆ ಇರುವ ಟೈಮ್ ಅಲ್ಲಿ, ಅಂದ್ರೆ ಕಂಟಿನ್ಯೂಸ್ ಮಳೆ ಇರುತ್ತಲ್ಲ ವಾರಗಟ್ಟಲೆ, ಆ ಟೈಮ್ ಅಲ್ಲಿ ಪ್ಲಾಂಟಿಂಗ್ ಮಾಡೋದು ಸೂಕ್ತ ಅಲ್ಲ. ಮಳೆ ಬರೋದು ಹೋಗುದು ಒಂದು ವಾರ ಗ್ಯಾಪ್ ಕೊಡೋದು, ಇಂಥ ಟೈಮ್ ಅಲ್ಲಿ ಮಾಡಿದ್ರೆ ಸಖತ್ತಾಗಿ ಇದು ಹೊಂದ್ಕೊಳ್ಳುತ್ತೆ, ಮತ್ತೆ ಹೊಂದ್ಕೊಂಡು ಬೇಗ ಬೆಳೆಯುತ್ತೆ. ಆಮೇಲೆ ಪ್ರತಿ ವರ್ಷ ಇದಕ್ಕೆ ಒಂದು 3 ಅಥವಾ 4 ರೌಂಡ್ ವೀಡಿಂಗ್ ಅಂದ್ರೆ ಬೇಸ್ ಕ್ಲೀನಿಂಗ್ ಮಾಡ್ಕೋಬೇಕು. ಪೋಷಕಾಂಶಕ್ಕಾಗಿ ಮತ್ತೆ ಹಳಕ್ಕೂ ಮತ್ತೆ ಗಿಡಕ್ಕೂ ಕಾಂಪಿಟೇಷನ್ ಬೀಳಬಾರದು. ಆ ರೀತಿ ಅಡಿಯಲ್ಲಿ ಅಟ್ಲೀಸ್ಟ್ ಅದು ರೂಟಿಂಗ್ ಜೋನ್ ಇದೆಯಲ್ಲ, ಆ ಜೋನ್ ಅಲ್ಲಿ ಹಳ ಯಾವುದೇ ಹಳನ ಬೆಳಿಲಿಕ್ಕೆ ಬಿಡಬಾರದು. ಕೈಯಿಂದ ಹಳ ಕ್ಲೀನ್ ಮಾಡಬೇಕು. ಆಮೇಲೆ ವರ್ಷದಲ್ಲಿ ಸ್ಪ್ಲಿಟ್ ಡೋಸಸ್, ವರ್ಷಕ್ಕೆ ನೀವು ಎಷ್ಟು ಪ್ರಮಾಣದಲ್ಲಿ ಗೊಬ್ಬರ ಕೊಡಬೇಕಂತ ಯೋಚನೆ ಮಾಡಿರ್ತಿರೋ ಅದನ್ನೇ 2 ಅಥವಾ 3 ರೌಂಡ್ ಕೊಡೋ ಬದಲು 6 ಅಥವಾ 7 ರೌಂಡ್ ಕೊಡಿ. ಸೊ ಸ್ಪ್ಲಿಟ್ ಸ್ವಲ್ಪ ಕೊಡಿ, ಸೊ ದಟ್ ಪ್ಲಾಂಟ್ಸ್ ಗೆ ಎಷ್ಟು ಬೇಕೋ ಅಷ್ಟನ್ನ ಅದು ತಗೊಳುತ್ತೆ. ಜಾಸ್ತಿ ಒಂದೇ ಸಲ ಕೊಟ್ಟರೆ ಆಗುತ್ತೆ, ಈಗ ಮನುಷ್ಯರಿಗೂ ಕೂಡ ಹಂಗೆ ಅಲ್ವಾ, ಜಾಸ್ತಿ ಒಂದೇ ಸಲ ಕೊಟ್ಟರೆ ಊಟ ಮಾಡೋಕ್ಕಾಗಲ್ಲ, ಅದೇ ರೀತಿ ಪ್ಲಾಂಟ್ಗೂ ಕೂಡ ಅದನ್ನ ತಗೊಳಕ್ಕಾಗಲ್ಲ. ಸೊ ಸ್ಪ್ಲಿಟ್ ಡೋಸಲ್ಲಿ ಕೊಡಿ, ಇದನ್ನ ನೀವು ಅಳವಡಿಸಿಕೊಂಡ್ರೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಬೆಳೆ ತೆಗಿಬಹುದು. ಏಲಕ್ಕಿ ವಿಸ್ತರಣೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಕಾರ್ಯಕ್ರಮಗಳು ತಮ್ಮ ಸಾಂಬಾರ ಮಂಡಳಿಯಿಂದಲೇ ಇದ್ದಾವೆ, ಅವುಗಳ ಸದ್ಬಳಕೆಯನ್ನು ನಮ್ಮ ಕೃಷಿಕರು ಮಾಡಿಕೊಳ್ತಾ ಇದ್ದಾರೆ ಅಂತ ಹೇಳಿ ಅಂದ್ಕೊಳ್ಳೋಣ. ಆದರೂ ಕೂಡ ಒಂಥರ ಹೊಸ ಬೆಳೆ ಆಗಿರೋದ್ರಿಂದ ಹೇಗೆ ಮಾಡಬೇಕು, ಎಲ್ಲಿ ಹಾಕಬೇಕು, ಯಾವಾಗ ಹಾಕಬೇಕು, ಏನ್ ಆರೈಕೆ ಮಾಡಬೇಕು ಅನ್ನುವಂಥದ್ದು ಅವ್ರಿಗೆ ಸರಿಯಾಗಿ ಅದ್ರ ಬಗ್ಗೆ ಅರಿವಿಲ್ಲ. ಈ ಏಲಕ್ಕಿ ವಿಸ್ತರಣಾ ಕಾರ್ಯಕ್ರಮದಲ್ಲಿ ಇರತಕ್ಕಂತಹ ಒಂದು ಯೋಜನೆಗಳೇನಿದ್ದಾವೋ, ಕಾರ್ಯಕ್ರಮಗಳೇನಿದ್ದಾವೋ, ಅವುಗಳ ಸದ್ಬಳಕೆಯನ್ನು ಹೇಗೆ ಮಾಡ್ಕೋಬಹುದು? ನೋಡಿ, ನಮ್ಮ ಸಂಬಾರ ಮಂಡಳಿ ವತಿಯಿಂದ ಮೊದಲೆಲ್ಲ ತುಂಬಾ WGDP ಅಂತ ಹೇಳಿದ್ರೆ ವೆಸ್ಟರ್ನ್ ಘಾಟ್ ವಾಟರ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ ಇತ್ತು. ಆಮೇಲೆ ಏನೋ ಪೈಪ್ ಕೊಡ್ತಿದ್ವಿ, ಪಂಪ್ ಸೆಟ್ಗೆ ಸಹಾಯಧನ ಕೊಡ್ತಿದ್ವಿ, ಆಮೇಲೆ ನೀರಿನ ಹೊಂಡ ಮಾಡ್ಕೊಳಕ್ಕೆ ಸಹಾಯಧನ ಕೊಡ್ತಿದ್ವಿ, ಆಮೇಲೆ ಕನಗಳನ್ನು ಮಾಡಲಿಕ್ಕೆ ಸಹಾಯಧನ ಕೊಡ್ತಿದ್ವಿ. ಇತ್ತಿತ್ತಲಾಗಿ ಈಗೆಲ್ಲ ಅವೆಲ್ಲ ಬಂದಾಗಿದ್ದಾವೆ. ಈಗ ಸದ್ಯಕ್ಕೆ ಇರೋದು ಒಂದು ರೀಪ್ಲಾಂಟಿಂಗ್ ಸ್ಕೀಮು, ಇನ್ನು ಬಂದಿಲ್ಲ, ಬರಬೇಕು. ರೀಪ್ಲಾಂಟಿಂಗ್ ಸ್ಕೀಮು ಮತ್ತು ನರ್ಸರಿ ಸ್ಕೀಮು ಇವೆರಡು ಇದಾವೆ. ಈಗ ನಾವು ಮೊದಲು ಓನ್ಲಿ ನಮ್ಮದು ಏರಿಯಾ ಏನಿತ್ತು, ವೆಸ್ಟರ್ನ್ ಘಾಟಿಗೆ ಮಾತ್ರ ಸಂಬಂಧ ಇತ್ತು, ಅಲ್ಲಿ ಮಾತ್ರ ಬೆಳೆದವರಿಗೆ ನಾವು ಸಬ್ಸಿಡಿ ಕೊಡ್ತಿದ್ವಿ. ಈಗ ಹಾಗಲ್ಲ, ನಾವು ಇದನ್ನ ನಾನ್ ಟ್ರೆಡಿಷನಲ್ ಏರಿಯಾ ಅಂದ್ರೆ ಎಲ್ಲಿ ಏಲಕ್ಕಿನ ಹೊಸದಾಗಿ ಬೆಳೀತಾ ಇದಾರೆ, ನೀವು ಈಗ ಚನ್ನರಾಯಪಟ್ಟಣ ಅರಸೀಕೆರೆಯಲ್ಲೂ ಬೆಳೆದವರಿಗೂ ಕೂಡ ನಾವು ಸಹಾಯಧನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸೊ ಸಹಾಯಧನ ಕೊಡಬೇಕಾದ್ರೆ ಫಸ್ಟ್ ಪ್ಲಾಂಟಿಂಗ್ ಮಾಡ್ಕೋಬೇಕು, ಆಮೇಲೆ ನಮ್ಮ ಸಕಲೇಶ್ಪುರ ಇರುವಂತ ಕ್ಷೇತ್ರೀಯ ಅಧಿಕಾರಿಗಳನ್ನು ಕಂಡುಬಿಟ್ಟು ಅಲ್ಲಿ ಅರ್ಜಿ ಕೊಡಬೇಕು. ಅದು ಸ್ಕೀಮ್ ಬಂದ್ರೆ ಟಾಪ್ ಪ್ರಯಾರಿಟಿ, ಹೋಗಿ ಹೆಸರು ಬರೆಸಿ ಡಾಕ್ಯುಮೆಂಟ್ಸ್ ಎಲ್ಲ ಸಬ್ಮಿಟ್ ಮಾಡಿದ್ದಾದ್ರೆ ಅವರು ನಿಮಗೆ ಕರೆದ್ಬಿಟ್ಟು ಇನ್ಸ್ಪೆಕ್ಷನ್ ಮಾಡಿ ನಿಮಗೆ ಬರುವಂತ ಸಹಾಯಧನ ಅವರು ತಲುಪಿಸ್ತಾರೆ. ಸೊ ಸಹಾಯಧನಕ್ಕೋಸ್ಕರನೇ ಏಲಕ್ಕಿ ಹಾಕಬಾರದು. ಓಕೆ, ಸಹಾಯಧನ ಇದೆ ಓನ್ಲಿ ನಿಮಗೆ ಪ್ರೋತ್ಸಾಹ ಧನ, ಅದು ನಿಮ್ಮನ್ನು ಎನ್ಕರೇಜ್ ಮಾಡಲಿಕ್ಕೆ. ಬಟ್ ನೀವು ಅದರಿಂದ ಒಳ್ಳೆ ಫಸಲು ತೆಗಿತೀನಿ ಮತ್ತೆ ಒಳ್ಳೆ ಇಳುವರಿ ತೆಗೆದ್ಬಿಟ್ಟು ಒಳ್ಳೆ ನಾನು ಲಾಭ ಪಡ್ಕೋತೇನೆ ಅನ್ನೋ ಒಂದು ಧ್ಯೇಯ ಇದ್ರೆ ಖಂಡಿತ ನೀವು ಏಲಕ್ಕಿನ ಸಮೃದ್ಧಿಯಾಗಿ ಬೆಳೀಬಹುದು. ಏಲಕ್ಕಿನ 1 ವರ್ಷ 2 ವರ್ಷ ಬೆಳೆದು ಬಿಡಬಾರದು, ಇದು 15 ವರ್ಷ ಕ್ರಾಪು. ಪ್ರತಿ ವರ್ಷ ನೀವು ಎಷ್ಟು ಕೇರ್ ತಗೊಂತೀರೋ ಅಷ್ಟು ನಿಮ್ಮನ್ನ ಅದು ಕೇರ್ ತಗೊಳ್ಳುತ್ತೆ, ಆಮೇಲೆ ಇಳುವರಿನೂ ಕೂಡ ಜಾಸ್ತಿ ಆಗುತ್ತೆ. ಆಮೇಲೆ ಈಗ ಕಂದುಗಳಿಂದ ನೀವು ಪ್ಲಾಂಟಿಂಗ್ ಮಾಡೋದಾದ್ರೆ ಎಸ್ಪೆಷಲಿ ಕೇರಳ ವೆರೈಟಿನ ತುಂಬಾ ಒಳ್ಳೇದು. ಅದು ನಮ್ಮ ಕಂದುಗಳು ನಮ್ಮ ಬೋರ್ಡ್ ಅಲ್ಲಿ ನಾವೇ ಬೆಳೆದಿದ್ದನ್ನ ಸುಮಾರು ಜನಕ್ಕೆ ಕೊಟ್ಟಿದ್ದೀವಿ. ಇನ್ನೂ ಕೂಡ ಯಸಳೂರು ಫಾರ್ಮ್ ಅಲ್ಲಿ ಇದೆ, ಬೆಟ್ಟದ ಮನೆ ಫಾರ್ಮ್ ಅಲ್ಲಿ ಇದೆ, ಬೆಳಗೊಳ ಫಾರ್ಮ್ ಅಲ್ಲಿ ಇದೆ. ಆಸಕ್ತಿ ಉಳ್ಳವರು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ ನೀವು ಕಂದುಗಳನ್ನು ತಂದು ನಿಮ್ಮ ತೋಟದಲ್ಲಿ ಹಾಕೊಂಡ್ರೆ ತುಂಬಾ ಒಳ್ಳೇದು. ಆಮೇಲೆ ಮೆಣಸು ಕೂಡ ಅದೇ ರೀತಿ ನಮ್ಮ ಫಾರ್ಮ್ ಅಲ್ಲಿ ಎಲ್ಲಾ ಸಿಗುತ್ತೆ. ದಯವಿಟ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಬೇಕಾದಂತ ತಳಿಗಳನ್ನ ತಂದು ಹಾಕೊಳ್ಬಹುದು. ICRI 3 ಇದೆ, ಅದನ್ನೆಲ್ಲ ಗೋಲ್ಡ್ ಇದೆ. ಆಮೇಲೆ ICRA 5 ಅಂತ ಅದು ಕೇರಳ ವೆರೈಟಿ, ಅಲ್ಲಿಂದ ಬಿಡುಗಡೆ ಆಗಿದ್ದು ಅದು ಕೂಡ ಇದೆ. ಸೊ ನಮ್ಮಲ್ಲೇ ಈಗ ದೋಣಿಗಳಿಗೆ ಬಂದ್ರೆ ICRA 5 ಇನ್ನು ನಾವು ಅದು ಕೊಡ್ತಾ ಇದ್ದೇವೆ. ಸೊ ಅಲ್ಲಿಗೆ ಬಂದು ನೀವು ICRA 5 ಇದು ಆಲ್ಮೋಸ್ಟ್ ಈಕ್ವಲ್ ಟು ನೆಲ್ಲಾನಿ ಗೋಲ್ಡ್ ತರಾನೇ ಇದೆ, ಅಷ್ಟೇ ಇಳುವರಿ ಕೊಡುತ್ತೆ. ಅದರಲ್ಲಿ ಆಸಕ್ತಿ ಉಳ್ಳವರು ಅದನ್ನು ಬಂದು ತಗೊಂಡು ಹೋಗಬಹುದು. ಇನ್ನು ನಾವು ಕೊಡ್ತಾ ಇದ್ದೇವೆ, ಇನ್ನು ಅದೇನು ಸ್ಟಾಪ್ ಆಗಿಲ್ಲ, ನಮ್ಮಲ್ಲಿ ಅದು ಪೂರ್ತಿ ಮುಗ್ದಿಲ್ಲ, ಇನ್ನೂ ಇದೆ. ಆಸಕ್ತಿ ಉಳ್ಳವರು ಬಂದು ತಗೊಂಡು ಹೋಗಬಹುದು. ಏಲಕ್ಕಿಯ ಕೊಯ್ಲು ಮತ್ತೆ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆಗಳಿದ್ದಾವೆ, ಹೇಗೆ ಅದನ್ನು ನಿಭಾಯಿಸಬೇಕು? ಎಸ್, ಈಗ ನೋಡಿ, ಕೊಯ್ಲು ಏಲಕ್ಕಿ ಇದು ಮೇ ತಿಂಗಳಿಂದ ಹೂ ಬಿಡ್ಲಿಕ್ಕೆ ಸ್ಟಾರ್ಟ್ ಆದ್ರೆ ಆಗಸ್ಟ್ ತಿಂಗಳಲ್ಲಿ ಫಸ್ಟ್ ಫಸಲು ಬರುತ್ತೆ. ಆಗಸ್ಟ್ 15 ನಂತರ ಫಸ್ಟ್ ಫಸಲು ಬಂದಾಗ ಏನ್ ಮಾಡುತ್ತೆ, ಅವಾಗಿನ್ನೂ ಬಿಸಿಲು ಇರುತ್ತೆ, ಮಳೆ ಇರುತ್ತೆ, ರೈತರಿಗೆ ಸಮಸ್ಯೆ ಆಗುತ್ತೆ. ಪ್ರತಿಯೊಬ್ಬರು ಡ್ರೈಯಿಂಗ್ ಮೆಷಿನ್ ಇಟ್ಕೊಳಕಾಗಲ್ಲ. ಈಗ 10-20 kg ಬೆಳೆದವರೆಲ್ಲ ಡ್ರೈಯಿಂಗ್ ಮೆಷಿನ್ ಇಟ್ಕೊಳಕಾಗಲ್ಲ. ಆಮೇಲೆ ಪ್ರೈವೇಟ್ ನಲ್ಲಿ ಡ್ರೈಯಿಂಗ್ ಮಾಡ್ಕೊಡ್ತಾರೆ, ಬಟ್ ಅವರು ಚಾರ್ಜ್ ಜಾಸ್ತಿ ಮಾಡ್ತಾರೆ. ಹೋದ ವರ್ಷದಿಂದ ನಾವು ಡ್ರೈಯಿಂಗ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ ಒಣಗಿಸಿಕೊಡ್ಲಿಕ್ಕೆ. ಸೊ ನಮ್ಮಲ್ಲಿ ಆಸಕ್ತಿ ಉಳ್ಳವರು ಬಂದು 10-20 kg ತಂದ್ರೆ ನಮಗೆ ಸಮಸ್ಯೆ ಆಗುತ್ತೆ. ಒಂದು 50 kg ಮೇಲಿದ್ರೆ ನಾವು ಡ್ರೈವಿಂಗ್ ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಬಹುದು. ಅವಾಗ ಏನ್ ಮಾಡ್ತೇವೆ ನಾವು ರೈತರಿಗೆ, ಈಗ ಒಬ್ಬ ರೈತ 20 kg ತಂದ, ಇನ್ನೊಬ್ಬ ರೈತ 20 kg ತಂದ, ಅವ್ರಿಬ್ಬರನ್ನು ಸಪರೇಟ್ ಸಪರೇಟ್ ಆಗಿ ಟ್ರೇದಲ್ಲಿ ಇಟ್ಟು ಹೋದ ವರ್ಷ ಮಾಡಿಕೊಟ್ಟಿದ್ದೇವೆ. ಅದೇ ರೀತಿ ಈ ವರ್ಷನೂ ನಾವು ಅದು ಕಂಟಿನ್ಯೂ ಮಾಡಬೇಕಂತ ಪ್ಲಾನ್ ಮಾಡಿದ್ದೇವೆ. ಸೊ ರೈತರು ಆಸಕ್ತಿ ಉಳ್ಳವರು ನಮ್ಮ ಸಂಬಾರ ಮಂಡಳಿಯನ್ನು ಕಾಂಟ್ಯಾಕ್ಟ್ ಮಾಡಿ ವಿಚಾರ ಮಾಡಿ ಯಾವಾಗ ತರಬೇಕು ಯಾವಾಗ ಬಿಡಬೇಕು, ಯಾಕಂದ್ರೆ ಬರೀ ಒಬ್ಬ ರೈತನಿಂದ 10-20 kg ಮಾಡಿಕೊಡಕ್ಕಾಗಲ್ಲ. ಸೊ ನಾವು ಸಿಂಕ್ರೊನೈಸ್ ಮಾಡಿ ಎಲ್ಲರನ್ನು ಕೂಡಿಸಿ ಒಂದು ಟೈಮ್ ಕೊಟ್ಟು ಇಂಥ ದಿನ ನೀವು ಹಸಿ ಏಲಕ್ಕಿ ತಗೊಂಬರಿ ಅಂತ ಹೇಳಿದ್ರೆ ಅದನ್ನ ತಂದುಕೊಟ್ರೆ ನಾವು ಒಣಗಿಸಿಕೊಡ್ಲಿಕ್ಕೆ ಅನುಕೂಲ ಆಗುತ್ತೆ. ಅದರಲ್ಲಿ ಏನು ಇದು ಹೆಚ್ಚು ಕಮ್ಮಿ ಆಗಲ್ಲ. ನಮ್ಮಲ್ಲಿ ಡ್ರೈಯರ್ 200 kg ಕೆಪಾಸಿಟಿವರೆಗೂ ಇದೆ. 50 kg ಹಿಡ್ಕೊಂಡು 200 kg ಹಸಿ ಇದನ್ನ ನಾವು ಒಣಗಿಸಿಕೊಡಬಹುದು. ಸೊ ಎರಡು ದಿನದಲ್ಲೇ ಒಣಗಿಸಿಕೊಡ್ತೇವೆ. ಅದೇ ರೀತಿ ಲಾಸ್ಟ್ ಇಯರ್ ಒಣಗಿಸಿಕೊಂಡು ಎಷ್ಟೋ ರೈತರು ಇರೋದು ಬೆನಿಫಿಟ್ ತಗೊಂಡಿದ್ದಾರೆ. ನಾನು ಈ ಸಲನೂ ಹೇಳೋದಷ್ಟೇ, ನಮ್ಮ ಸಾಂಬಾರು ಮಂಡಳಿ ಅಧಿಕಾರಿಗಳನ್ನ ದೋಣಿಗಲ್ಲಿರುವಂತಹ ಅದು ರಿಸರ್ಚ್ ಸೆಂಟರ್ನ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ನೀವು ಯಾವಾಗ ತರಬೇಕು, ಎಷ್ಟು ಪ್ರಮಾಣದಲ್ಲಿ ತರಬೇಕು ಅನ್ನೋದನ್ನ ವಿಚಾರ ಮಾಡಿಕೊಂಡು ಅದರ ಉಪಯೋಗ ತಗೋಬೇಕಂತ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಏಲಕ್ಕಿ ವರ್ಗೀಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೇಕು? ಏಲಕ್ಕಿ ವರ್ಗೀಕರಣ ಏನಂತ ಗೊತ್ತಾ, ಹಾರ್ವೆಸ್ಟ್ ಆದ್ಮೇಲೆ ಅದನ್ನ ಚೆನ್ನಾಗಿ ಉಜ್ಜಬೇಕು. ಉಜ್ಜಿ ಅದ್ರ ಕುಂಚ ಗಿಂಚ ಮತ್ತೆ ವೇಸ್ಟ್ ಅದನ್ನ ಡಸ್ಟ್ ಎಲ್ಲ ತೆಗಿಬೇಕು. ಆಮೇಲೆ ನಮ್ಮಲ್ಲಿ ಸಿವ್ ಇದಾವೆ. ಸಿವ್ ಅಂದ್ರೆ ಜರಡಿ, 7 mm ಜರಡಿ ಇದೆ, 8 mm ಜರಡಿ ಇದೆ. ಆ ಜರಡಿಯಲ್ಲಿ ಹಾಕಿಬಿಟ್ರೆ ಫಸ್ಟ್ 8 mm ಜರಡಿ ಹಾಕಬೇಕು, 7 mm ಆದ ನಂತರ ಅದೇನು ಚಿಕ್ಕದಿಕ್ಕ ಇರುತ್ತಲ್ಲ 6 mm ಅವೆಲ್ಲ ವೇಸ್ಟ್ ಅವೆಲ್ಲ ಲಾಸ್ಟಿಗೆ ಉಳಿತಾವೆ. ಸೊ ಈ 3 ಗ್ರೇಡ್ ಮಾಡ್ಕೋಬಹುದು. ನಮ್ಮಲ್ಲೇನೆ ಇದೆ ಅದು ವರ್ಗೀಕರಣ ಮಾಡಿಕೊಡುವಂತದ್ದು. ಬಟ್ ಪ್ರತಿಯೊಬ್ಬರಿಗೆ ವರ್ಗೀಕರಣ ಮಾಡಿಕೊಡಕ್ ಆಗಲ್ಲ. ಸೊ ನನ್ನ ಅವರು ನಮ್ಮಲ್ಲಿ ಇರುವಂತ ವರ್ಗೀಕರಣದ ಅದು ಸಿವು ನೋಡಿಕೊಂಡು ಅವರು ಕೂಡ ಇದು ವೆರಿ ಚೀಪ್ ರೇಟ್ ಮಾರ್ಕೆಟಲ್ಲಿ ಎಲ್ಲ ಕಡೆ ಸಿಗುತ್ತೆ. ಅವರು ಕೂಡ ಒಂದು ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ನಮ್ಮಲ್ಲಿ ಡ್ರೈ ಮಾಡ್ಕೊಂಡು ಹೋಗಿ ಮನೆಯಲ್ಲಿ ಚೆನ್ನಾಗಿ ಉಜ್ಜಿ ನಾವೇ ಉಜ್ಜಿಕೊಡ್ತೇವೆ. ಬಟ್ ಇನ್ನೊಂದ್ಸಲ ಬೇಕಂದ್ರೆ ಅವರು ಉಜ್ಜಿ ಕಸ ಗಿಸ ಎಲ್ಲ ತೆಗೆದು ಡಸ್ಟ್ ಎಲ್ಲ ತೆಗೆದು ಆಮೇಲೆ ಅದನ್ನ ವರ್ಗೀಕರಣ ಮಾಡ್ಕೊಂಡ್ರೆ ತುಂಬಾ 7 mm ವರ್ಗೀಕರಣದ ಒಂದು ಸೀವು ಮತ್ತೆ 8 mm ವರ್ಗೀಕರಣದ ಸೀವು ಎರಡು ಮಾಡ್ಕೊಂಡ್ಬಿಟ್ರೆ ತುಂಬಾ ಅನುಕೂಲ. ಅಷ್ಟು ಮಾಡ್ಕೊಳ್ಳಿ. ಯಾವ ಸಂದರ್ಭದಲ್ಲಿ ಮಾರುಕಟ್ಟೆಗೆ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚು ಸೂಕ್ತ? ಮಾರುಕಟ್ಟೆ ಸಂದರ್ಭ ನೋಡಿ, ಮಾರುಕಟ್ಟೆ ಯಾವಾಗ ಫಸಲು ಬರ್ತಾ ಇರಲ್ವೋ, ಫಸಲು ಬಂದಾಗ ಮಾರುಕಟ್ಟೆ ತಗೊಂಡು ಹೋದ್ರೆ ಬೆಲೆ ಆಟೋಮೆಟಿಕ್ಲಿ ತುಂಬಾ ಕಡಿಮೆ ಆಗುತ್ತೆ. ಯಾಕಂದ್ರೆ ಎಲ್ಲರಿಗೂ ದುಡ್ಡು ಬೇಕು. ರೈತರಿಗೆ ಅವರು ಅಷ್ಟೊಂದು ಕಷ್ಟಪಟ್ಟು ಬೆಳೆದಿರ್ತಾರೆ, ಅವರು ಅಷ್ಟೊಂದು ತಾಳಿಕೊಳ್ಳುವಂತ ಈಗ ಇಮಿಡಿಯೇಟ್ ಆಗಿ ದುಡ್ಡು ಬೇಕು ಅವ್ರ ಎಕ್ಸ್ಪೆಂಡಿಚರ್ಗೆ. ಸ್ವಲ್ಪ ಲೇಟ್ ಆಗಿ ಅವರು ಏನಾದ್ರು ಒಂದು ವ್ಯವಸ್ಥೆ ಮಾಡಿಕೊಂಡು ಫಸಲು ಬರೋ ಟೈಮಲ್ಲಿ ಮಾರ್ಕೆಟ್ಗೆ ತಗೊಂಡು ಹೋದ್ರೆ ಖಂಡಿತ ರೇಟ್ ಅದು ಕಡಿಮೆ ಇದ್ದೇ ಇರುತ್ತೆ. ಒಂದು ತಿಂಗಳ ಎರಡು ತಿಂಗಳ ಬಿಟ್ಟು ಫಸಲು ಎಲ್ಲ ಮುಗಿದ್ಮೇಲೆ ಆಫ್ಟರ್ ಡಿಸೆಂಬರ್ ಐ ಕ್ಯಾನ್ ಸೇ ಆಫ್ಟರ್ ಡಿಸೆಂಬರ್ ನೀವು ಮಾರ್ಕೆಟ್ ತಗೊಂಡು ಹೋಗೋದಾದ್ರೆ ಒಳ್ಳೆ ಇಳುವರಿ ಸಿಗುತ್ತೆ. ಬಟ್ ಹಾರ್ವೆಸ್ಟ್ ಆದ್ಮೇಲೆ ಡ್ರೈಯಿಂಗ್ ಆದ್ಮೇಲೆ ಅದನ್ನ ಪಾಲಿಥೀನ್ ಕವರ್ ಉಳ್ಳ ಗಣಿ ಬ್ಯಾಗಿಗೆ ಒಳಚೀಲ ಪಾಲಿಥೀನ್ ಇರಬೇಕು. ಅಂತ ಪಾಲಿಥೀನ್ದಲ್ಲಿ 10-12% ಏನೋ ಮಾಯಿಶ್ಚರ್ ಕಂಟೆಂಟ್ ಇರುವ ಹಾಗೆ ನೋಡಿಕೊಂಡು ಆಮೇಲೆ ಶೇಖರಣೆ ಮಾಡಿಟ್ರೆ ತುಂಬಾ ಒಳ್ಳೇದು. ಶೇಖರಣೆ ಮನೆಯಲ್ಲಿ ಮಾಡಿಡುವಾಗ ಅದನ್ನ ನೆಲದ ಮೇಲೆ ಇಡಬಾರದು, ಯಾಕಂದ್ರೆ ಮತ್ತೆ ಅದು ಮಾಯಿಶ್ಚರ್ ಅಟ್ರಾಕ್ಟ್ ಮಾಡುತ್ತೆ. ಒಂದು ಮಣಿ ಅಥವಾ ಒಂದು ಕಟ್ಟಿಗೆ ಹಲಿಗೆ ಹಾಕಿ ಅದರ ಮೇಲೆ ಇಟ್ಟರೆ ತುಂಬಾ ಒಳ್ಳೇದು. ಗೋಡೆಗೆ ಹಾಕೊಂಡು ಇಡಬಾರದು, ಸ್ವಲ್ಪ ಗೋಡೆ ಬಿಟ್ಟಿಟ್ರೆ ಯಾವುದೇ ಮಾಯಿಶ್ಚರ್ ಅದನ್ನು ಹೀರ್ಕೊಳ್ಳಕ್ಕೆ ಹೀರ್ಕೊಳ್ಳಲ್ಲ ತೇವಾಂಶ ಹೀರ್ಕೊಳ್ಳಲ್ಲ. ಅವಾಗ 10-12 ನಾವೇನು ಕಾಪಾಡುತ್ತೇವೆ ಹೋಗುತ್ತೆ ಇರುತ್ತೆ. ಇದಿಷ್ಟು ಏಲಕ್ಕಿ ಬೆಳೆಗೆ ಸಂಬಂಧಪಟ್ಟಂತಹ ವಿಚಾರಗಳು. ಏಲಕ್ಕಿಗಿಂತಲೂ ಕೂಡ ಹೆಚ್ಚು ಜನಪ್ರಿಯ ಅಂತ ಹೇಳಿದ್ರೆ ಕಾಳುಮೆಣಸು. ಯಾಕೆ ಅಂತ ಹೇಳಿದ್ರೆ ಇವತ್ತು ಹೆಚ್ಚು ಅಡಕೆ ಬೆಳೀತಕ್ಕಂಥವರ ಸಂಖ್ಯೆ ಜಾಸ್ತಿ ಆಗಿದೆ. ಎಲ್ಲಿ ಅಡಕೆ ಇರುತ್ತೋ ಅಲ್ಲಿ ಅಂತರ ಬೆಳೆಯಾಗಿ ಮೆಣಸನ್ನ ಹಾಕೊಳ್ತಾರೆ. ಬೇಲಿಗಳಲ್ಲಿ ಎಲ್ಲಿ ಸಿಲ್ವರ್ ಗಿಡವನ್ನು ಹಾಕೊಂಡಿರ್ತಾರ ಅಂತ ಭಾಗದಲ್ಲಿಯೂ ಕೂಡ ಈ ಮೆಣಸಿನ ಬಳ್ಳಿಗಳನ್ನ ಹಬ್ಬಿಸ್ತಕ್ಕಂಥದ್ದು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಈ ಕಾಳುಮೆಣಸಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ಕೃಷಿಕರು ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನ ಅನುಸರಿಸಬೇಕು? ಕಾಳುಮೆಣಸು ನೋಡಿ, ಕಾಳುಮೆಣಸು ಈಗ ಮೊದಲು ಪ್ರಚಲಿತ ವೆರೈಟಿ ಅಂದ್ರೆ ಪನಿಯೂರು. ಪನಿಯೂರು 1 ನಮ್ಮ ಭಾಗದಲ್ಲಿ ತುಂಬಾ ಪ್ರಚಲಿತ ಇತ್ತು. ಈಗ ಇತ್ತಿತ್ತಲಾಗಿ ಏನಾಗಿದೆ ಅದಕ್ಕೆ ಪೈಟೋಪ್ತರ ಡಿಸೀಸ್ ಬಂದು ಅದು ತುಂಬಾ ಅದರದ್ದು ಏನೋ ಗಣನೀಯವಾಗಿ ಕಡಿಮೆ ಆಗ್ತಾ ಇದೆ. ಎಲ್ಲಿ ಮಳೆ ಜಾಸ್ತಿ ಆಗುತ್ತೋ ಅಲ್ಲೆಲ್ಲಿ ಎಲ್ಲ ಪಟ್ಟಪ್ತರ ಬಂದು ಪನಿಯೂರು ಒನ್ ವರೈಟಿದು ಇಳುವರಿ ಆಗಲಿ ಅಥವಾ ಅದು ಬದುಕುದು ತುಂಬಾ ಕಷ್ಟದಲ್ಲಿದೆ. ಅಂದ್ರೆ ಬಳ್ಳಿ ಹಾಳಾಗೋದು ಪೈಟೋಪ್ತರ ಡಿಸೀಸ್ ಬಂದು. ಅದಕ್ಕಾಗಿ ನಾವೇನ್ ಮಾಡ್ತೇವೆ, ಇನ್ನು ಬಾಳುಪೇಟೆ ಏರಿಯಾ ಈ ಕಡೆ ಸ್ವಲ್ಪ ಸೆಮಿ ಎರಿಡ್ ಟೈಪ್ ಆ ಭಾಗದಲ್ಲೆಲ್ಲ ಪನಿಯೂರು ಚೆನ್ನಾಗಿ ಬರುತ್ತೆ. ಬಟ್ ಇನ್ನ ಜಾಸ್ತಿ ಮಳೆ ಆಗೋ ಪ್ರದೇಶದಲ್ಲಿ ಈ ಪನಿಯೂರು ಚೆನ್ನಾಗಿ ಬರ್ತಾ ಇಲ್ಲ, ಪೈಟೋಪ್ತರ ಡಿಸೀಸ್ಗೆ ತುತ್ತಾಗ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ತೇವೆ, ಈಗ ಒಂದು ಒಳ್ಳೆ ವೆರೈಟಿ ಬಂದಿದೆ ತೇವಮ್ ವೆರೈಟಿ, ಆ ತೇವಮ್ ವೆರೈಟಿನ ನಾವು ರೆಕಮೆಂಡ್ ಮಾಡ್ತಿದ್ದೇವೆ. ಬಟ್ ಎಲ್ಲಾ ಕಡೆ ತೇವಮ್ ವೆರೈಟಿ ರೈತರಿಗೆ ಸಾಕಾಗುವಷ್ಟು ಪ್ರಮಾಣದಲ್ಲಿ ಸಿಗ್ತಾ ಇಲ್ಲ. ನಾನೇ ಖುದ್ದಾಗಿ ಲಾಸ್ಟ್ ಇಯರ್ ಈ ವಿಷಯ ಎಲ್ಲ ನೋಡಿದ್ದೀನಿ. ಈ ಜೂನ್ ತಿಂಗಳಲ್ಲಿ ಎಷ್ಟೋ ಜನ ತೇವಮ್ ತೇವಮ್ ಅಂತ ಬಾಯಿ ಬಾಯಿ ಪಡ್ಕೊಳ್ತಾರೆ, ಬಟ್ ಅವ್ರಿಗೆ ಇನ್ನೂ ತೇವಮ್ ವೆರೈಟಿ ಸಫಿಶಿಯಂಟ್ ಪ್ರಮಾಣದಲ್ಲಿ ಸಿಕ್ಕಿಲ್ಲ. ಪ್ರೈವೇಟ್ನವರು ಕೂಡ ಅದರದ್ದು ಎಕ್ಸ್ಪ್ಲೈಟೇಷನ್ ಮಾಡ್ತಾ ಇದಾರೆ. ರೇಟು 25 ರೂಪಾಯಿ ಒಂದು ಬುಟ್ಟಿ, ಒಂದು ಬುಟ್ಟಿಯಲ್ಲಿ 2 ಕಡ್ಡಿ ಇರ್ತವೆ ಅಂತವನ್ನೆಲ್ಲ ಮಾರ್ತಾ ಇದಾರೆ. ಅವರು ರೈತರನ್ನ ಎಕ್ಸ್ಪ್ಲೈಟ್ ಮಾಡ್ತಾ ಇದಾರೆ, ಅದಾಗಬಾರದು. ನಮ್ಮ ಸಂಬಾರ ಮಂಡಳಿ ಅವರು 5 ನರ್ಸರಿದವು ನಮ್ಮಲ್ಲಿ, ಅವರು ಒಂದು ಮುತುವರ್ಜಿ ವಹಿಸಿ ಈ ತೇವಮ್ ವೆರೈಟಿಯನ್ನು ಬೆಳೆಸಿಕೊಟ್ರೆ ರೈತರಿಗೆ ತುಂಬಾ ಅನುಕೂಲ. ತೇವಮ್ ವೆರೈಟಿ ತುಂಬಾ ಒಳ್ಳೆ ವೆರೈಟಿ, ಪಟ್ಟಪ್ತರ ಡಿಸೀಸ್ ಇಂದ ಅದು ಅದಕ್ಕೆ ರೆಸಿಸ್ಟೆಂಟ್ ಇರೋದ್ರಿಂದ ರೈತರಿಗೆ ಮುಂದೆ ಯಾವುದೇ ರೀತಿಯ ತೊಂದರೆ ಆಗಲ್ಲ, ಅನಾನುಕೂಲತೆಗಳಾಗಲ್ಲ. ಅದಕ್ಕೆ ತೇವಮ್ಮ ಹೊರೈಟಿಗೆ ನಾನು ಒತ್ತು ಕೊಡ್ತೇನೆ. ತೇವಮ್ಮ ಹೊರೈಟಿ ಬೆಳಿಲಿಕ್ಕೆ ನಮ್ಮ ಡೆವಲಪ್ಮೆಂಟ್ ಸೆಕ್ಷನ್ ಏನು ನರ್ಸರಿಗಳನ್ನು ಮೇಂಟೈನ್ ಮಾಡ್ತಾರಲ್ಲ, ಅವ್ರಿಗೂ ನಾನು ಈ ಒಂದು ಆಕಾಶವಾಣಿ ಮುಖಾಂತರ ರಿಕ್ವೆಸ್ಟ್ ಮಾಡ್ಕೊತೇನೆ, ತೇವಮ್ಮ ಹೊರೈಟಿಗೆ ಒತ್ತು ಕೊಡಿ, ಅದನ್ನು ಜಾಸ್ತಿ ಪ್ರಮಾಣದಲ್ಲಿ ಬೆಳೆದು ರೈತರಿಗೆ ಸಪ್ಲೈ ಮಾಡಿ ಅಂತ ನಾನು ಕಳಕಳಿ ಮನವಿ. ನಮ್ಮಲ್ಲಿ ಅದು ರಿಸರ್ಚ್ ಅಲ್ಲೇ ನರ್ಸರಿ ಟೆಕ್ನಿಕ್ಸ್ ಮಾಡಲಿಕ್ಕೆ ಅವಕಾಶ ಇಲ್ಲ, ಬಟ್ ಅದು ನರ್ಸರಿಯಲ್ಲಿ ಮಾಡಬಹುದು. ಸೊ ಅದನ್ನ ಅವರು ಕೈಗೆತ್ಕೊಂಡ್ರೆ ತುಂಬಾ ಒಳ್ಳೇದು. ಇನ್ನ ಇದನ್ನ ಯಾವಾಗ ನಾವು ಅದು ನರ್ಸರಿ ಮಾಡ್ಬೇಕಂದ್ರೆ, ಈಗ ನೋಡಿ ಹಣಾಲು ಪ್ರದೇಶ ನಮ್ಮಲ್ಲಿ ಜಾಸ್ತಿ ಗುಡ್ಡ ಮತ್ತು ಹಣಾಲು ಪ್ರದೇಶ ಇದ್ದೇ ಇರುತ್ತೆ. ಹಣಾಲು ಪ್ರದೇಶದಲ್ಲಿ ಡೀಪ್ ಆಗಿ ಟ್ರೆಂಚ್ ಮಾಡಿಕೊಂಡು ಅಡಿಕೆಯಲ್ಲಿ ಇದನ್ನ ಬೆಳಿಬಹುದು. ಈಗ ಶೃಂಗೇರಿ ಭಾಗದಲ್ಲಿ, ಚಿಕ್ಕಮಗಳೂರು ಭಾಗದಲ್ಲಿ, ಕೊಪ್ಪ ಭಾಗದಲ್ಲಿ ಇದನ್ನ ಚೆನ್ನಾಗಿ ಬೆಳೀತಾ ಇದಾರೆ. ಅದೇ ರೀತಿ ಕೂಡ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಅಷ್ಟು ಅಡಿಕೆಯಲ್ಲಿ ಇದನ್ನ ಚೆನ್ನಾಗಿ ಬೆಳೀತಾ ಇಲ್ಲ. ಮೇನ್ ಟ್ರೆಂಚಸ್ ಮಾಡ್ಕೋಬೇಕು, ಯಾಕಂದ್ರೆ ಮಳೆಗಾಲದಲ್ಲಿ ವಾಟರ್ ನಿಲ್ಲಬಾರದು. ಅಡಿಕೆಗೂ ಒಳ್ಳೇದಲ್ಲ, ಒಳ್ಳೇದಲ್ಲ, ಮೆಣಸಿಗೂ ಒಳ್ಳೇದಲ್ಲ. ಡೀಪ್ ಆಗಿ ಟ್ರೆಂಚ್ ಮಾಡಿಕೊಂಡು ನೀರು ಹರಿದು ಹೋಗುವಂಗೆ ವ್ಯವಸ್ಥೆ ಮಾಡಬೇಕು. ಅಡಿಕೆಯಲ್ಲಿ ಕೂಡ ಅಡಿಕೆ ಗಿಡಕ್ಕೆ ಈ ತೇವಮ್ಮ ಹೊರಟೆಯನ್ನು ಬೆಳೆಸಿದ್ರೆ ರೈತರಿಗೆ ಡಬಲ್ ಇನ್ಕಮ್ ಆಗುತ್ತೆ. ಈಗ ನಾವು ನಮ್ಮ ಸಾಂಬಾರ ಮಂಡಳಿ ದೋಣಿಗಲ್ಲಲ್ಲಿ ಏಲಕ್ಕಿ ಮತ್ತೆ ರೋಬಸ್ಟಾ ಕಾಫಿನೇ ಬೆಳೀತಾ ಇದ್ದೇವೆ. ಅಲ್ಲಿ ಏಲಕ್ಕಿ ಚೆನ್ನಾಗಿ ಬರ್ತಾ ಇರಲಿಲ್ಲ, ಸೊ ಅದೊಂದು ಹೊಸ ಪ್ರಯೋಗ ಅಂತೇಳಿ ನಾವು ರೋಬಸ್ಟಾ ಕಾಫಿ ಅದು CCRI ಇಂದ ಕ್ಲೋನಲ್ ಮೆಟೀರಿಯಲ್ ತಂದು ರೋಬಸ್ಟಾ ಕಾಫಿ ನಡುವೆ ಏಲಕ್ಕಿನ ಕೂಡ ಹಾಕ್ತಾ ಇದ್ದೇವೆ. ಸೊ ರೈತರು ಒಂದೇ ಸಿಂಗಲ್ ಬೆಳೆಯನ್ನು ಬೆಳೆದು ಅದೇನು ಕೈ ಕೊಟ್ಟರೆ ಅವರು ಆರ್ಥಿಕ ಸ್ಥಿತಿ ಹಾಳಾಗುತ್ತೆ. ಅದರಿಂದ ಮಿಶ್ರ ಬೆಳೆಗಳನ್ನ ಬೆಳೆದ್ರೆ ಒಂದು ಕೈ ಕೊಟ್ಟರು ಇನ್ನೊಂದರಲ್ಲಿ ಲಾಭ ಆಗೇ ಆಗುತ್ತೆ. ಸೊ ಅದರಿಂದ ರೈತರು ಮಿಶ್ರ ಬೆಳೆಗೆ ಅಡಿಕೆ ಏಲಕ್ಕಿ ಅಥವಾ ಅಡಿಕೆ ಮೆಣಸು, ಅಡಿಕೆ ಏಲಕ್ಕಿ ಮೆಣಸು ಮೂರನ್ನು ಬೆಳಿಬಹುದು. ಓಕೆ, 4 ಗಿಡದ ಅಡಿಕೆಯಲ್ಲಿ ಮಧ್ಯದಲ್ಲಿ ಒಂದು ಕಾರ್ಡಮಮ್ ಹಾಕೊಂಡು ಅಡಿಕೆ ಗಿಡಗಳಿಗೆ ಮೆಣಸು ಹಬ್ಬಿಸಿದ್ರೆ ಇನ್ನು ಟ್ರಿಬಲ್ ಸ್ಟೋರಿ ಆಗುತ್ತೆ. ಸೊ 3 ಬೆಳೆಗಳ ಮಿಶ್ರಣ ಆಗುತ್ತೆ. ಸೊ ಖಂಡಿತ ರೈತನಿಗೆ ಇನ್ಕಮ್ ಜಾಸ್ತಿ ಆಗೇ ಆಗುತ್ತೆ. ಈ ಒಂದು ನಿಟ್ಟಿನಲ್ಲಿ ಈಗ ಅಡಿಕೆಗೂ ಕೂಡ ಒಳ್ಳೆ ರೇಟ್ ಇದೆ. ಅಡಿಕೆ ಮತ್ತೆ ಏಲಕ್ಕಿ ಮತ್ತೆ ಮೆಣಸು ಒಳ್ಳೆ ಕಾಂಬಿನೇಷನ್ ಆಸ್ ಆನ್ ಟುಡೇ. ಅದರಿಂದ ರೈತರು ಈ ನಿಟ್ಟಿನಲ್ಲಿ ವಿಚಾರ ಮಾಡಿ ಒಳ್ಳೆ ವೆರೈಟಿ ತಂದು, ಫಸ್ಟ್ ವೆರೈಟಿ ಸೆಲೆಕ್ಷನ್ ಇಸ್ ಬಹಳ ಇಂಪಾರ್ಟೆಂಟ್. ಎಂತೆಂತ ವೆರೈಟಿ ಎಲ್ಲೆಲ್ಲೋ ತಂದು, ಆಮೇಲೆ ಡಿಸೀಸ್ ಇದ್ದಂತ ತೋಟದಿಂದ ಡೆವಲಪ್ ಆದಂತ ಸಸಿಗಳನ್ನು ತಂದು ಅದನ್ನ ಮತ್ತೆ ಹಾಕೊಂಡು ನೀವು ಕಷ್ಟ ಪಡೋಕ್ಕಿಂತ ನೀವೇ ಸ್ವತಃ ತಂದು ನೀವೇ ನರ್ಸರಿ ಮಾಡಿಕೊಂಡು ಹಾಕಿದ್ರೆ ತುಂಬಾ ಒಳ್ಳೇದು. ಕಾಳುಮೆಣಸಿನ ಬೆಳೆಗಾರರು ಏನಿದ್ದಾರೋ ಒಂದಷ್ಟು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಅವರು ಅಡಿಕೆಯಲ್ಲಿ ಹಾಕಿರ್ತಾರೋ ಕಾಫಿಯಲ್ಲಿ ಹಾಕಿರ್ತಾರೋ ಎಲ್ಲೇ ಇದ್ರೂ ಕೂಡ ಕಳೆ ನಿಯಂತ್ರಣವನ್ನು ಮಾಡಬೇಕಾಗುತ್ತೆ. ಇತ್ತೀಚೆಗೆ ಯಂತ್ರಗಳನ್ನು ಬಳಕೆ ಮಾಡಿ ಕಳೆಯನ್ನು ನಿಯಂತ್ರಣ ಮಾಡಲಾಗ್ತಾ ಇದೆ. ಈ ಕಳೆ ಯಂತ್ರಗಳು ಒಂದಷ್ಟು ಬಳ್ಳಿಗಳಿಗೆ ಒಂದಷ್ಟು ಸಮಸ್ಯೆಗಳನ್ನ ಮಾಡ್ತಾ ಇದೆ. ನಮ್ಮ ಪ್ಲಾಂಟರ್ಸ್ ಏನ್ ಮಾಡ್ತಾರಂದ್ರೆ 100 ಎಕರೆ 300 ಎಕರೆ 400 ಎಕರೆ ಅಥವಾ 50 ಎಕರೆ 30 ಎಕರೆ ಇದ್ದವರೆಲ್ಲ ಜಾಸ್ತಿ ಆಳುಗಳನ್ನ ಹಚ್ತಾರೆ ಕಳೆ ತೆಗಿಲಿಕ್ಕೆ. ಆಳುಗಳ ಹಿಂದೆ ಅವರು ಸರಿಯಾಗಿ ಮಾನಿಟರ್ ಮಾಡಲ್ಲ. ಅವಾಗ ಏನಾಗುತ್ತೆ, ಆಳುಗಳು ಅವಸರದಲ್ಲಿ ಬೇಗ ಮನೆಗೆ ಹೋಗುವ ಅವಸರದಲ್ಲಿ ಅಥವಾ ಬೇಗ ವರ್ಕ್ ಮಾಡುವ ಅವಸರದಲ್ಲಿ ದಬ್ಬೆಯಿಂದ ಎಲ್ಲಾ ಕಡೆ ಆಳ ಹೊಡ್ಕೊಂತ ಬರ್ತಾರೆ ಅಥವಾ ಮಷೀನ್ನಿಂದ ಹೊಡ್ಕೊಂತ ಬರ್ತಾರೆ. ಅದೇನಾಗುತ್ತೆ, ದಬ್ಬೆಯಿಂದ ಹೊಡೆದಾಗ ಮೆಣಸಿನ ಬೇರಿಗಾಗ್ಲಿ ಅಥವಾ ಮೆಣಸಿನ ಬಳ್ಳಿಗಾಗ್ಲಿ ಟಚ್ ಆದ್ರೆ ಅದು ನಂಜು ಬರುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಒಂದ್ಸಲ ಅದು ನಂಜಾದ್ರೆ ಆ ಪೂರ್ತಿ ಬಳ್ಳಿ ಒಣಗ್ತಾ ಬರುತ್ತೆ, ಏಕ್ದಮ್ ಬ್ಲಾಕ್ ಆಗಿಬಿಡುತ್ತೆ ಒಂದು ವಾರದಲ್ಲಿ. ಸೊ ಅದಕ್ಕೇನ್ ಮಾಡ್ಬೇಕು, ನಾವು ಅಡಿಯಲ್ಲಿ ಎಲ್ಲಿ ಬಳ್ಳಿ ಇರುತ್ತೋ ಅದರ ಅಡಿಯಲ್ಲಿ ಕೈಯಿಂದ ಹಳ ತೆಗಿಬೇಕು, ಆಮೇಲೆ ಸ್ಕಲ್ಟಿಂಗ್ ಮಾಡಬೇಕು. ಒಂದು 3 ಫೀಟ್ ಹೈಟ್ ಅಲ್ಲಿ ಯಾವುದೇ ಎಲೆಗಳನ್ನು ಇಡಬಾರದು, ಯಾಕಂದ್ರೆ ನಮ್ಮ ಬೇಸಿಗೆಯಲ್ಲಿ ರಭಸವಾಗಿ ಮಳೆ ಬಂದಾಗ ಮಣ್ಣು ಅದ್ರ ಮೇಲೆ ಬೀಳಬಾರದು ಆ ಎಲೆಗಳ ಮೇಲೆ. ಅದಕ್ಕೆ ಸ್ಕಲ್ಟಿಂಗ್ ಅಂತ ಹೇಳ್ತೇವೆ. ಆ ಸ್ಕಲ್ಟಿಂಗ್ ಮಾಡ್ಕೋಬೇಕು ಮತ್ತೆ ಹಳನ ಒಂದು 2 ಫೂಟ್ ರೌಂಡ್ ಆಗಿ ನೀಟಾಗಿ ಮಾಡೋದ್ರಿಂದ ಏನಾಗುತ್ತೆ, ನಾವು ಕೊಟ್ಟಂತ ಗೊಬ್ಬರ ಬಳ್ಳಿಗೆ ಹೋಗುತ್ತೆ, ಕಾಂಪಿಟೇಷನ್ ಬಿಡಲ್ಲ ಕಳೆಗೆ ಮತ್ತೆ ಬಳ್ಳಿಗೆ. ಸೊ ನಾವು ಕೊಟ್ಟಂತ ಗೊಬ್ಬರ ಪೂರ್ತಿ ಬಳ್ಳಿಗೆ ಹೋಗಿ ಬಳ್ಳಿ ಸಮೃದ್ಧಿಯಾಗಿ ಬೆಳೆಯುತ್ತೆ. ಅದೊಂದು ಬಹಳ ಮುಖ್ಯ. ಇವನ್ ಬಳ್ಳಿ ಡಿಸೆಂಬರ್ದಲ್ಲಿ ನಾವ್ ಏನ್ ನರ್ಸರಿ ಮಾಡ್ಲಿಕ್ಕೆ ಅದು ರನ್ನರ್ಸ್ ಅನ್ನು ಕಟ್ ಮಾಡ್ತಾವಲ್ಲ, ಆ ಟೈಮಲ್ಲೂ ಕೂಡ ಪ್ರತಿಯೊಂದು ಕಟ್ಟಿಂಗ್ಗೂ ಚಾಕುನ ಬಾವಿಸ್ಟಿನ್ನು ಅಥವಾ ಶಿವೋಶಿಲಿ ಎದ್ದು ಬಿಟ್ಟು ಮಾಡಿದ್ರೆ ತುಂಬಾ ಒಳ್ಳೇದು. ನಂಜಾಗಲ್ಲ, ನಂಜಾಗದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದರಿಂದ ರೈತರು ನಾನು ಇಷ್ಟೇ ಹೇಳೋದು ಅವರಿಗೆ, ಬಳ್ಳಿಗಳನ್ನ ಯಾವುದೇ ಕಬ್ಬಿಣದ ಆಯುಧಗಳಿಂದ ಟಚ್ ಮಾಡಬಾರದು. ಟಚ್ ಮಾಡಿದ್ರೆ ನಂಜು ಗ್ಯಾರಂಟಿ. ಮಾಡಿದ್ರು ಕೂಡ ಇಮ್ಯುನಿಟ್ ಆಗಿ ಅದಕ್ಕೆ ಬ್ಯಾಬಿಸ್ಟಿನ್ ಅಥವಾ ಸಿಒಸಿ ಅಂಟಿಸಬೇಕು. ಸೊ ದಟ್ ಅದು ನಂಜಾಗಲ್ಲ, ಬಳ್ಳಿ ಏಕದಂ ಸ್ಟ್ರಾಂಗ್ ಆಗಿರುತ್ತೆ, ಹೆಲ್ದಿ ಆಗಿರುತ್ತೆ. ಈ ಬಳ್ಳಿಯನ್ನ ಕಟ್ಟುವ ಸಂದರ್ಭದಲ್ಲಿ ಅದಕ್ಕೆ ಸಂಬಂಧಪಟ್ಟ ಹಾಗೆ, ಕೊಯ್ಲಿಗೆ ಸಂಬಂಧಪಟ್ಟ ಹಾಗೆ ಏನು ತಪ್ಪುಗಳಾಗ್ತಾ ಇದ್ದಾವೆ, ಹೇಗೆ ಅದನ್ನ ಸರಿಪಡಿಸ್ಕೊಳ್ತಕ್ಕಂಥದ್ದು? ನಾನು ಸಾಕಷ್ಟು ತೋಟಗಳು ನೋಡಿದೀನಿ, ಹ್ಯಾಂಗಿಂಗ್ ಬೀಳ್ಸ್ ಅಂತ ಇರ್ತವೆ, ಅಂದ್ರೆ ಜ್ಯೋತಿ ಬೀಳುವಂತ ಬಳ್ಳಿಗಳು. ಅದರಿಂದ ಏನು ಉಪಯೋಗ ಇಲ್ಲ, ಅದರಿಂದ ಇಳುವರಿ ಕೂಡ ಬರಲ್ಲ. ಇಳುವರಿ ಬರೋದು ಮೂರೇ ಮೂರು, ಒಂದು ಭೂಮಿಯಲ್ಲಿ ಹರಡುವಂತ ರನ್ನರ್ಸ್ ಇಂದ ಅದನ್ನ ನರ್ಸರಿ ಮಾಡಬಹುದು, ಇನ್ನೊಂದು ಫಲ ಕೊಡುವಂತ ಬ್ರಾಂಚಸ್ ಏನಿರ್ತಾವಲ್ಲ ಅದನ್ನ ಕಟ್ ಮಾಡಿದ್ರೆ ಕುಂಡಲದಲ್ಲಿ ಹಾಕಿದ್ರೆ ಬುಷ್ ಪೆಪ್ಪರ್ ಮಾಡಬಹುದು. ಇನ್ನೊಂದು ಎಪಿಕಲ್ ಪೋರ್ಷನ್, ಟಾಪ್ ಪೋರ್ಷನ್ ಅಂತ ಇರುತ್ತಲ್ಲ, ಈಗ ಅಡಿಕೆಯಲ್ಲಿ ಒಂದು ಸರ್ಟನ್ ಹೈಟಿಗೆ ಅದನ್ನ ಕಟ್ ಮಾಡಲೇಬೇಕು ನಾವು, ಯಾಕಂದ್ರೆ ಬೆಳೀತಾ ಹೋಗುತ್ತೆ, ಮುಂದೆ ನಮಗೆ ಕೊಯ್ಲು ಮಾಡಲಿಕ್ಕೆ ತೊಂದರೆ ಆಗುತ್ತೆ. ಅಲ್ಲಿ ಕಟ್ ಮಾಡಿದಾಗ ಅದನ್ನ ನೀವು ಜೂನ್ ತಿಂಗಳಲ್ಲಿ ಕಟ್ ಮಾಡಿ ಅದನ್ನೇ ಪ್ಲಾಂಟಿಂಗ್ ಮಾಡಬಹುದು ಡೈರೆಕ್ಟ್ ಆಗಿ. ಆಮೇಲೆ ಈ ಮೂರು ಹೊಸ ತಳಿಗಳನ್ನು ಮಾಡುವಂತ ಬ್ರಾಂಚಸ್ಗಳು, ಇನ್ನ ಮಧ್ಯದಲ್ಲಿ ಏನು ಜ್ಯೋತ್ ಬೀಳ್ತಾವಲ್ಲ ಉದ್ದಾಗಿ, ಅವನ್ನ ರೈತರು ಕಟ್ ಮಾಡಿ ಒಗಿಬೇಕು. ಕಟ್ ಮಾಡುವಾಗ ಅದೇ ನಾ ಹೇಳಿದಂಗೆ ಬಯವಿಷ್ಟಿನ ಹಚ್ಚಬೇಕು ಪ್ರತಿಯೊಂದು ಸಲನು. ಪ್ರತಿಯೊಂದು ಸಲ ಕಟ್ ಮಾಡಿದ್ರೆ ಪ್ರತಿ ಸಲಕ್ಕೂ ಬಯವಿಷ್ಟಿನ ಎದ್ದಬೇಕು ಚಾಕುನ. ಆ ಬಳ್ಳಿಯಿಂದ ನಿಮಗೆ ಯಾವುದೇ ಇಳುವರಿ ಬರಲ್ಲ. ಆಮೇಲೆ ಅದನ್ನ ಅದು ನರ್ಸರಿಗೂ ಯೂಸ್ ಮಾಡಬಾರದು. ಕೆಲವೊಂದಿಷ್ಟು ಜನ ತಪ್ಪು ಮಾಡ್ತಾರೆ, ಅದನ್ನೇ ನರ್ಸರಿ ಮಾಡಿ ರೈತರಿಗೆ ಕೊಡ್ತಾರೆ, ಅವ್ರ ತೋಟದಲ್ಲಿ ಅದು ಇಳುವರಿ ಬರಲ್ಲ. ಅದು ಏನು ಡೆಡ್ ಮಟೀರಿಯಲ್, ಅದು ಅದನ್ನ ತೆಗೆದು ತಿಪ್ಪಿಗೆ ಹಾಕಬೇಕು. ಅದನ್ನ ಯಾವುದೇ ಕಾರಣಕ್ಕೂ ರೈತರಿಗೆ ಮೋಸ ಮಾಡಕ್ಕಾಗಿ ಅದನ್ನ ಮತ್ತೆ ನರ್ಸರಿ ಮಾಡಿ ಅದನ್ನ ಬಳ್ಳಿನ ತಯಾರು ಮಾಡಿ ಮಾರ್ಲಿಕ್ಕೆ ಹೋಗಬಾರದು. ಟೆರೈಲ್ ಮಟೀರಿಯಲ್, ಅದನ್ನ ಕಟ್ ಮಾಡಿ ತೆಗೆದು ತಿಪ್ಪಿಗೆ ಹಾಕಬೇಕು. ಸೊ ಇದನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೇದು. ಇನ್ನ ಫಸಲನ್ನ ನಾವು ಈ ಮೊದಲು ಹೇಳಿದಂಗೆ ನವಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಈ ನಾಲ್ಕು ತಿಂಗಳು ಡ್ರೈ ಪೀರಿಯಡ್. ಈ ಪೀರಿಯಡ್ ಅಲ್ಲಿ ನಾವು ಜಾಸ್ತಿ ನೀರು ಕೊಡಬಾರದು. ಓಕೆ, ಜಾಸ್ತಿ ನೀರು ಕೊಟ್ಟರೆ ಏನಾಗುತ್ತೆ, ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗುತ್ತೆ. ಓನ್ಲಿ ಲೈಫ್ ಸೇವಿಂಗ್ ಇರಿಗೇಷನ್ ಅಂದ್ರೆ ಬಳ್ಳಿ ಬದುಕಲಿಕ್ಕೆ ಮಾತ್ರ ಒಂದು ತಿಂಗಳಿಗೆ ಒಂದ್ 20-25 ಲೀಟರ್ ನೀರು ಕೊಟ್ಟರೆ ಸಾಕು. ನೋಡಿ ಎಷ್ಟೇ ನಾವು ಪ್ರಯತ್ನ ಪಟ್ಟು ಬಳ್ಳಿಗಳನ್ನ ಟ್ರೀಟ್ಮೆಂಟ್ ಮಾಡಿದ್ರು, ಉಪಚಾರ ಮಾಡಿದ್ರು, ಒಂದೊಂದು ಬಳ್ಳಿ ಸಾಯ್ತವೆ. ಅಂತ ಬಳ್ಳಿಗಳನ್ನ ನಾವು ಈ ಡ್ರೈ ಪೀರಿಯಡ್ ನಲ್ಲಿ ಕಾಂಡ ಸಮೇತ, ಎಲೆ ಸಮೇತ, ಬೇರು ಸಮೇತ, ಮಣ್ಣು ಸಮೇತ ಕಿತ್ತು ಹಾಕಬೇಕು. ಕಿತ್ತು ಹೊರಗೆ ಹಾಕಿ ಅದನ್ನ ಸೊಟ್ಟು ಹಾಕಬೇಕು, ಇಲ್ಲಾಂದ್ರೆ ಒಂದು ಟ್ರೆಂಚ್ ಮಾಡಿ ಅದರಲ್ಲಿ ಹೂತು ಮಣ್ಣು ಹಾಕಬೇಕು. ಆ ಜಾಗಕ್ಕೆ ಶಿವೋಶಿ ಹಾಕಿ, ಶಿವೋಶಿ 2 grams per liter, ಒಂದು 4 liter ಅದಕ್ಕೆ ಹಾಕಿ ಸಲಿಕೆಯಿಂದ ಕಲಿಸಿ ಆ ಜಾಗನ ಬಿಟ್ಟುಬಿಡಬೇಕು. ಅಂದ್ರೆ ಸ್ಟೆರೈಲ್ ಆಗಲಿಕ್ಕೆ, ಸ್ಟೆರಲೈಸೇಷನ್ ಆಗಲಿಕ್ಕೆ. ಅದು ಎಲ್ಲಿವರೆಗೆ ಅಂದ್ರೆ ಜೂನ್ ತಿಂಗಳವರೆಗೆ ಬಿಟ್ಟುಬಿಡಬೇಕು. ಆಮೇಲೆ ಜೂನ್ ತಿಂಗಳಲ್ಲಿ ಮತ್ತೆ ಆ ಗಿಡಕ್ಕೆ ಪ್ಲಾಂಟಿಂಗ್ ಮಾಡಬಹುದು. ಆಮೇಲೆ ಯಾವುದೇ ಕಾರಣಕ್ಕೂ ನೀವು ಹಾರ್ವೆಸ್ಟಿಂಗ್ ಕೊಯ್ಲು ಡಿಲೇ ಮಾಡಬಾರದು. ಫೆಬ್ರವರಿ ತಿಂಗಳಲ್ಲೇ ಹಾರ್ವೆಸ್ಟ್ ಮಾಡಬೇಕು. ಹಾರ್ವೆಸ್ಟ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಮುಂದಿನ ಫಸಲು ಬರಲಿಕ್ಕೆ ಅನುಕೂಲ ಆಗುತ್ತೆ. ಒಂದು 10 ದಿನ ಗ್ಯಾಪ್ ಬಿಟ್ಟು ಫೆಬ್ರವರಿ ಎಂಡಿಗೆ ನೀವು ಹಾರ್ವೆಸ್ಟ್ ಮಾಡಿ 10 ದಿನ ಗ್ಯಾಪ್ ಬಿಟ್ಟು ಒಳ್ಳೆ ನೀರು ಕೊಟ್ಟರೆ, ಫಸ್ಟ್ ಇರಿಗೇಷನ್ ಅರೌಂಡ್ 80 liters, ಮಾರ್ಚ್ 15 ರೊತ್ತಿಗೆ 15 ರೊತ್ತಿಗೆ 80 liter ಹೆಂಗ್ ಕೊಡಬೇಕು, 4 ಬಳ್ಳಿದ ಅಂತ ತಿಳ್ಕೊಳ್ಳಿ. ಫಸ್ಟ್ ಬಳ್ಳಿಗೆ 20 ಕೊಡಿ, ಸೆಕೆಂಡ್ ಬಳ್ಳಿಗೆ 20 ಕೊಡಿ, ಥರ್ಡ್ ಬಳ್ಳಿಗೆ, ಫೋರ್ತ್ ಬಳ್ಳಿಗೆ, ಮತ್ತೆ ಅಗೇನ್ ಫಸ್ಟ್ ಬಳ್ಳಿಗೆ ಬನ್ನಿ. ಅಷ್ಟರಾಗ ಅದು ನೀರು ಇಂಕೊಂಡಿರುತ್ತೆ, ಅಲ್ಲಿ 20 ಕೊಡಿ, 20 ಕೊಡಿ. ಒಂದು 4 ರೌಂಡ್ ಹಿಂಗೆ ಮಾಡಿಬಿಟ್ರೆ ಫಸ್ಟ್ ನೀರು 20 ಕೊಟ್ಟಂಗೆ, ಆಮೇಲೆ ಸೆಕೆಂಡ್ ನೀರು, ಥರ್ಡ್ ನೀರು, ಅವೆಲ್ಲ ಸಬ್ಸಿಕ್ವೆಂಟ್ ನೀರ್ಸ್ ನೀವು 50-80 liter ನೀರು ಕೊಡೋ ಅವಶ್ಯಕತೆ ಇಲ್ಲ. 20-25 liter ಕೊಟ್ಕೊಂತ ಹೋದ್ರೆ ವಾರದಲ್ಲಿ ಅಥವಾ 15 ದಿವಸದಲ್ಲಿ, ನಿಮ್ಮ ಮಣ್ಣಿನ ಅನುಗುಣವಾಗಿ. ಸ್ವಲ್ಪ ಕ್ಲೇ ಟೈಪ್ ಇದ್ರೆ 15 ದಿನ ಬೇಕಾಗುತ್ತೆ, ಸ್ವಲ್ಪ ಸ್ಯಾಂಡಿ ಟೈಪ್ ಇದ್ರೆ, ಸ್ಯಾಂಡಿ ಅಂದ್ರೆ ಮರಳು ಮಿಶ್ರದಿದ್ರೆ ಬೇಗ ಬೇಕಾಗುತ್ತೆ ನೀರು. ಅದನ್ನ ಮೇಂಟೈನ್ ಮಾಡಿಕೊಂಡು ಜೂನ್ ಮಟ್ಟ ಹೋಗಬೇಕು. ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಮತ್ತೆ ನೀರು ಕೊಡೋ ಅವಶ್ಯಕತೆ ಇಲ್ಲ. ಈ ಬೇಸಿಗೆ ಕಾಲದಲ್ಲಿ ಮಲ್ಚಿಂಗ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದು. ಮಲ್ಚಿಂಗ್ ಅಂದ್ರೆ ದರ್ಗು ಏನು ಬಿದ್ದಿರ್ತಲ್ಲ ನಿಮ್ ತೋಟದಲ್ಲಿ, ಅದನ್ನೇ ಆಯ್ದುಬಿಟ್ಟು ಬಳ್ಳಿ ಬುಡದಲ್ಲಿ ಮಾಯಿಶ್ಚರ್ ಕನ್ಸರ್ವ್ ಮಾಡ್ಲಿಕ್ಕೆ, ಅದೇನೇ ಮಾಯಿಶ್ಚರ್ ಅನ್ನ ಜೂನ್ ತಿಂಗಳ ನಂತರ ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿಕೊಂಡು ಬಳ್ಳಿ ಅಥವಾ ಏಲಕ್ಕಿನ ನೀಟಾಗಿ ಇಟ್ಕೋಬೇಕು. ಸೊ ದಟ್ ಕ್ಲಂಪ್ ರಾಟ್ ಬರಲ್ಲ. ಈ ಸಾಲಿನಲ್ಲಿ ಸಾಕಷ್ಟು ಮಳೆ ಆಗಿದೆ, ಈಗಲೂ ಕೂಡ ಆಗ್ತಾ ಇದೆ. ಇದು ನಮ್ಮ ಏಲಕ್ಕಿ ಮತ್ತೆ ಮೆಣಸಿನ ಬೆಳೆಯ ಮೇಲೆ ಏನು ದುಷ್ಪರಿಣಾಮವನ್ನು ಉಂಟು ಮಾಡಿದೆ, ಇದಕ್ಕೆ ಏನು ಪರಿಹಾರ? ನೋಡಿ ಸರ್, ಮಳೆಗಾಲ ಶುರುವಾದಾಗ ಕಂಟಿನ್ಯೂಸ್ ಮಳೆ ಆದಾಗ ಯಾವುದೇ ಕ್ರಾಪ್ ಆಗಲಿ ಕೊಳೆ ರೋಗ ಕಂಡೇ ಕಾಣುತ್ತೆ. ಆಮೇಲೆ ಬೇರೆಗಳು ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತವೆ. ಆ ಟೈಮಲ್ಲಿ ನೀವು ಬಸಿಗಾಲುವೆ ಮಾಡಿ ಅಡಿಯಲ್ಲಿ ನೀರು ನಿಲ್ಲದಂಗೆ ನೋಡ್ಕೊಂಡ್ರೆ ತುಂಬಾ ಒಳ್ಳೇದು. ಬಸಿಗಾಲುವೆ ಭಾರಿ ಮುಖ್ಯ. ಆಮೇಲೆ ಪೊಟ್ಯಾಶ್ ಗೊಬ್ಬರ ಬರುತ್ತಲ್ಲ, ಪೊಟ್ಯಾಶ್ ಒಂದು ಏಲಕ್ಕಿ ಆಗ್ಬೋದು ಇಲ್ಲಾಂದ್ರೆ ಮೆಣಸಿಗಾಗ್ಬೋದು. ಒಂದು ಬಳ್ಳಿಗೆ 50-75 grams ಪೊಟ್ಯಾಶ್ ಗೊಬ್ಬರ ಒಂದು 2 ರೌಂಡ್ ಹೆವಿ ಮಳೆ ಆಗುವಂತ ಪೀರಿಯಡ್ ನಲ್ಲಿ ಕೊಟ್ರೆ ಬಳ್ಳಿಯ ಬೇರು ಕೊಳೆಯಲ್ಲ. ಸೊ ಅದು ನಿಮಗೆ ರೋಗ ನಿರೋಧಕ ಶಕ್ತಿ ಕೊಡುತ್ತೆ, ಆಮೇಲೆ ಪ್ಲಾಂಟ್ ಅಷ್ಟೊಂದು ಹಾಳಾಗಲ್ಲ.